ಸ್ಥಳೀಯ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಆದ್ಯತೆ, ವಿ ಸುನೀಲ್ ಕುಮಾರ್. ಗಾಂಧಿ ಜಯಂತಿಯಂದು ರಾಜ್ಯಾದ್ಯಂತ ಬೃಹತ್ ಸ್ವಚ್ಛತಾ ಆಂದೋಲನ, ಕೋಟಾ ಶ್ರೀನಿವಾಸ ಪೂಜಾರಿ. ರಾಜ್ಯದಲ್ಲಿ ಮರಳು ಕೊರತೆ ನಿವಾರಿಸಲು ಶೀಘ್ರ ಹೊಸ ನೀತಿ ಜಾರಿಗೆ ಕ್ರಮ, ಹಾಲಪ್ಪ ಆಚಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಕೃಷಿ ಕುರಿತ ಪರಿಚಯಾತ್ಮಕ ಕಾರ್ಯಕ್ರಮ ಭತ್ತ ಚಿತ್ತ. ಇದರಲ್ಲಿ ವಿರಾಜಪೇಟೆ ತಾಲೂಕು ಬೇಟೋಳಿಯ ಪಟ್ಟಡ ಸಚಿನ್ ನಂಜಪ್ಪ ಅವರೊಡನೆ ಸಂವಾದ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ, ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ. ಹಸಿರಿನ ಜೊತೆಗೆ ಹಸಿರಿನ ಒಳಗೆ, ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಅನೇಕರು ಭತ್ತವನ್ನ ಇಷ್ಟಪಟ್ಟು ಸಾಗುವಳಿ ಮಾಡ್ತಾರೆ. ಕೆಲವೊಬ್ಬರು ಕಷ್ಟ ಅನುಭವಿಸ್ಕೊಂಡು ಬೇಡ ಅಂತ ಅನ್ಕೊಂಡು ಕೈ ಬಿಟ್ಟಿದ್ದಾರೆ. ಆದ್ರೆ ಕೆಲವರಂತೂ ತಮ್ದು ಸೇರಿಕೊಂಡು ಇನ್ನು ಬೇರೆಯವರದು ಜಮೀನಲ್ಲಿ ಭತ್ತ ಬೆಳೆದು ಆನಂದ ಪಡಿತಿದ್ದಾರೆ. ಕೆಲವೊಬ್ಬರು ಬೇರೆಯವರ ಜಮೀನಿಗೆ ಹೋಗಿ ಅಲ್ಲಿ ಸಹಾಯ ಮಾಡಿ ಭತ್ತದ ಕೃಷಿಗೆ ಉತ್ತೇಜನ ನೀಡ್ತಿದ್ದಾರೆ. ಹೀಗೆ ಭಿನ್ನ ಭಿನ್ನವಾದ ಚಿತ್ರಣ ಕೊಡಗಿನಲ್ಲಿ ಕಾಣಸಿಗುತ್ತೆ. ನಿವೃತ್ತ ಪ್ರಾಂಶುಪಾಲರಾಗಿರುವ ಪೂವಣ್ಣ ಅವರು ಮಾತಾಡಿದರು. ಪಟ್ಟಡ ಸಚಿನ್ ನಂಜಪ್ಪನವರು ವಿಶೇಷವಾಗಿ ಭತ್ತದ ಕೃಷಿಯಲ್ಲಿ ಈ ವರ್ಷ ತೊಡಗಿಸಿಕೊಂಡಿದ್ದಾರೆ. ಅವರ ವಿಚಾರಗಳನ್ನು ಹೇಳಿದರೆ ಅನುಕೂಲ ಆದೀತ ಅಂತ ಅನ್ಕೊಂಡು ಅವರ ಸಂಖ್ಯೆಯನ್ನು ಕೊಟ್ಟರು. ಚೆನ್ನೈನಲ್ಲಿರುವ ಪಟ್ಟಡ ಸಚಿನ್ ನಂಜಪ್ಪ ಅವರ ಜೊತೆಗೆ ಇವತ್ತು ನಾವು ಮಾತನಾಡ್ತಿದ್ದೀವಿ. 17 ವರ್ಷಗಳಿಂದ ಚೆನ್ನೈನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಬಿಕಾಂ ಪದವೀಧರರಾಗಿರುವ ಸಚಿನ್ ನಂಜಪ್ಪನವರು. ವಿರಾಜಪೇಟೆ ತಾಲೂಕು ಬೇಟೋಳಿ ಗ್ರಾಮದವರು. ಅವರ ಕೃಷಿ ಆಸಕ್ತಿ ಹೇಗಿದೆ, ಅವರ ವೃತ್ತಿ ಏನು ಅಂತ ಅನ್ಕೊಂಡು ಈ ಕಾರ್ಯಕ್ರಮದಲ್ಲಿ ತಾವು ಆಲಿಸಿಕೊಳ್ಬಹುದು. ಸಚಿನ್ ನಂಜಪ್ಪನವರ ನಮಸ್ಕಾರ. ನಮಸ್ಕಾರ ಸರ್. ಬಿಕಾಂ ಯಾವ ಮುಗಿಸಿದ್ರಿ, ಎಲ್ಲಿ ಮುಗಿಸಿದ್ರಿ? ಸರ್, ನಾನು ಕಾವೇರಿ ಕಾಲೇಜ್ ಅಲ್ಲಿ 98-99 ಅಲ್ಲಿ ಮುಗಿಸಿದ್ದೀನಿ. ಆಮೇಲೆ ಕಂಪ್ಯೂಟರ್ ಕೋರ್ಸ್ ಮಾಡಿ 2 ವರ್ಷ ವಿರಾಜಪೇಟೆಯಲ್ಲಿ ಇಂಟೆಲ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ ಆನ್ ಕಾಂಟ್ರಾಕ್ಟ್ ಬೇಸಿಸ್. ಅಲ್ಲಿಂದ 2004 ಅಲ್ಲಿ ಚೆನ್ನೈಗೆ ಬಂದು ಒಂದು ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 17 ವರ್ಷದಿಂದ ಅದೇ ಕಂಪನಿಯಲ್ಲಿ ಇದ್ದೇನೆ. ನಾನು ಆಪರೇಷನ್ಸ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಚೆನ್ನೈ ನಿಮಗೆ ಒಲಿದಿದೆ? ಸತ್ಯ ಹೇಳಬೇಕಾದ್ರೆ ಚೆನ್ನೈಯಲ್ಲಿ ತುಂಬಾ ಖುಷಿ ಆಗುತ್ತೆ ನಮಗೆ. ಫ್ಯಾಮಿಲಿ ಇದೆ, ನನ್ನ ವೈಫ್, ನನ್ನ ಮಗಳು, ಮೂರು ಜನರು ಇಲ್ಲಿ ಖುಷಿಯಾಗಿದ್ದೀವಿ. ನೋಡಿ, ಅದೇ ಖುಷಿ ಇದ್ರೇನೆ ಬಹಳ ದಿನ ಇರೋದು ಅಲ್ವಾ? ಹೌದು. ಆಗಿಂದಾಗೆ ಊರಿಗೆ ಬಂದು ಹೋಗ್ತಿರ್ತೀರಾ? ಕಳೆದ 2ನೇ ಲಾಕ್ಡೌನ್ ಆದ್ಮೇಲೆ 15 ದಿವಸ ಒಂದ್ ತಿಂಗಳು ಒಂದ್ಸತಿ ಬರ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ವಾರಕ್ಕೆ ಒಂದ್ಸತಿ ನಾನು ಚೆನ್ನೈಯಲ್ಲಿ ಇದ್ರೆ ಮಿಸ್ ಮಾಡದೆ ಖಂಡಿತವಾಗ್ಲೂ ಬರ್ತಾ ಇದ್ದೆ. 2018 ಅಲ್ಲಿ ನಮ್ಮ ತಂದೆ ಅವರು ಎಕ್ಸ್ಪೈರ್ ಆದ್ರು. ಅವ್ರು ಎಕ್ಸ್ಪೈರ್ ಆದ್ಮೇಲೆ ಅಮ್ಮ ಒಬ್ಬರೇ ಮನೆಯಲ್ಲಿರೋದು, ಅದರಿಂದ ಎವ್ರಿ ವೀಕ್ ಫ್ರೈಡೇ ಚೆನ್ನೈಯಿಂದ ಹೊರಟು ಸಂಡೇ ಈವ್ನಿಂಗ್ ರಿಟರ್ನ್ ಬರ್ತಾ ಇದ್ದೆ. ಊರಿನ ಒಲವು ಮತ್ತು ಅಪ್ಪ ಅಮ್ಮಗಳ ಮೇಲಿರುವ ಕಾಳಜಿ ಮೆಚ್ಚತಕ್ಕಂಥದ್ದು ಇರಬೇಕು. ಬೇಟೋಳಿ ಗ್ರಾಮದಲ್ಲಿ ಸ್ವಂತ ಮನೆ ಇದೆ, ಅಮ್ಮ ಇದ್ದಾರೆ, ಹಾಗೆ ನಿಮ್ದು ಗದ್ದೆ, ಜಮೀನು, ತೋಟ ಇದೆಲ್ಲ ತೋಟ ಅಮ್ಮ ನೋಡ್ಕೊಳ್ತಾರೆ, ಮತ್ತೆ ನಾವು ಗದ್ದೆಯನ್ನು ನಮ್ಮ ಮನೆ ಖರ್ಚಿಗೆ ಒಂದ್ ಸ್ವಲ್ಪ ಮಾಡ್ತಾ ಇದ್ವಿ. ನಮ್ಮ ಷೇರಿಗೆ ಬಂದಿರೋದು ಮಿಕ್ಕಿದ್ದು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರದು. ಆಲ್ಮೋಸ್ಟ್ ಅರೌಂಡ್ 15-16 acres ಗದ್ದೆ ಇತ್ತು, ಅದನ್ನ ತುಂಬಾ ವರ್ಷ ಹಾಗೆ ಬಿಟ್ಟಿದ್ರು. ನಾವು ನಮಗೆ ಮನೆಗೆ ಇರೋದು ವರ್ಷ ವರ್ಷ ನೆಡ್ತಾ ಇದ್ವಿ, ನಾವು ಅದ ಬಿಡ್ಲೇ ಇಲ್ಲ. 2 years back ನಾನು ನನ್ನ ಕಸಿನ್ ಒಬ್ರು ಕ್ಯಾಪ್ಟನ್ ಕಾರ್ಯಪ್ಪ ಅಂತ ಇದ್ದಾರೆ ಮಂಗಳೂರಲ್ಲಿ, ಇಬ್ರು ಸೇರಿ ಗದ್ದೆಯನ್ನು ಪುನಃ ನೆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ 2019 ಫಸ್ಟ್ ಮಾಡಿ ದೊಡ್ಡದಾಗಿ ನಮಗೆ ನಷ್ಟ ಆಯ್ತು. ಮಳೆ ಬಂತು, ಫ್ಲಡ್ ಎಫೆಕ್ಟ್ ಆಗಲ್ಲ, ಆದ್ರೂ ಮಳೆಯಿಂದಾಗಿ ನಮಗೆ ಕ್ರಾಪ್ ತುಂಬಾ ಕಡಿಮೆ ಬಂತು. ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಬರಲಿಲ್ಲ, ಲೇಬರ್ ಕಾಸ್ಟ್ ಹೈ ಆಯ್ತು. ನಾವು 2019 ಆಲ್ಮೋಸ್ಟ್ ಅರೌಂಡ್ 2.5 lakhs ನಮಗೆ ಲಾಸ್ ಆಯ್ತು. ಆಮೇಲೆ 2020 ನಾವು ಇನ್ನೊಂದು ವರ್ಷ ಪುನಃ ಕೋವಿಡ್ ಅದು ಇದು ಬಂತೇಳಿ ಲೇಬರ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಸುಮ್ನೆ ಹಾಗೆ ಬಿಟ್ಟಿದ್ವಿ, ನಾವು ನೆಡ್ಲಿಲ್ಲ ಭೂಮಿಯನ್ನ. ಸೊ 2021 ಈ ವರ್ಷ ನನ್ನ ಇನ್ನೊಬ್ರು ಕಸಿನ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಬೇಸಿಕಲಿ ಇಂಜಿನಿಯರ್, ತುಂಬಾ ಚಿಕ್ಕವನು ನನಗಿಂತ. ಅವನು ಇವಾಗ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಊರಲ್ಲೇ ಇದ್ದಾನೆ. ನಾನು ಅವರು ಪ್ಲಾನ್ ಮಾಡಿ ಈ ವರ್ಷ ಮೆಕ್ಯಾನಿಕಲ್ ನಾಟಿ ಮಾಡಿದೀವಿ, ಲೇಬರ್ ಕಾಸ್ಟ್ ಕಮ್ಮಿ ಮಾಡ್ಲಿಕ್ಕೆ ಮಿಷಿನರೀಸ್ ಎಲ್ಲ ಯೂಸ್ ಮಾಡಿ ಟ್ರೇ ಅಲ್ಲಿ ಬಿತ್ತನೆ ಮಾಡಿ ಈ ವರ್ಷ ಒಂದು 15 acres ಮಾಡಿದೀವಿ. ಅವ್ರ ಹೆಸರು ಏನಂದ್ರಿ? ಅವ್ರ ಹೆಸರು ಪ್ರವೇಶ್ ಭೀಮಯ್ಯ ಅಂತ. ಕೊಡಗೆಲ್ಲ ಇದ್ದಾರೆ, ವರ್ಕ್ ಫ್ರಮ್ ಹೋಮ್, ಅವರಿಗೆ ನೈಟ್ ಶಿಫ್ಟ್ ಇರುತ್ತೆ. ಗದ್ದೆಗೆ ನಾವು ಡೈಲಿ ಹೋಗ್ಬೇಕಾದ ನೆಸೆಸಿಟಿ ಇಲ್ಲ. ಅದೇ ಆದ್ಮೇಲೆ ಅದರದ್ದು ಕಳೆ ತೆಗಿಯೋದಿರುತ್ತೆ, ಗೊಬ್ಬರ ಹಾಕ್ಬೇಕಾಗುತ್ತೆ, ಆಮೇಲೆ ಡೈಲಿ ಹೋಗೋ ನೆಸೆಸಿಟಿ ಇರೋಲ್ಲ. ಸೊ ಅವರು ಆಲ್ಮೋಸ್ಟ್ 2-3 days ಒಂದ್ಸತಿ ಸುಮ್ನೆ ಹೋಗಿ ನೋಡಿ ಬರ್ತಾರೆ. ಪ್ಲಸ್ ನಮ್ಮ ಗದ್ದೆ ಎಲ್ಲ ನಮ್ಮ ಮನೆ ಮುಂದೆನೆ ಇರೋದು, ಸೊ ಅಮ್ಮನು ಎಚ್ಚರ ಮಾಡ್ಕೊಳ್ತಾರೆ. ಬೇಟೋಳಿ ಗ್ರಾಮದಲ್ಲಿ ಇರ್ತಾರೆ ಭೀಮಯ್ಯನವರು? ಅವರು ವಿರಾಜ್ಪೇಟ್ ಟೌನ್ ಅಲ್ಲಿ ಇರೋದು. ಅಲ್ಲಿಂದ ಬೇಟೋಳಿ ಎಷ್ಟು ದೂರ ಆಗುತ್ತೆ? 2 kilometers ಆಗುತ್ತೆ ಸರ್. ನಮ್ಮ ಗದ್ದೆ ಇರೋದು ಕೇರಳ ರೋಡ್ ಅಲ್ಲಿ, ಟೌನ್ ಇಂದ ನೋಡಿದ್ರೆ 2 kilometers ಆಗುತ್ತೆ ಮೇನ್ ರೋಡ್ ಅಲ್ಲಿ. ತೊಂದ್ರೆ ಇಲ್ಲ, ಏನು ಕೂಗಳತೆ ಒಂದ್ ರೀತಿ. ಹೌದೌದು. ಪ್ರವೇಶ್ ಭೀಮಯ್ಯ ಅವರು ಈ ಒಂದು ಕೆಲಸಕ್ಕೆ ಕಾಳಜಿ ಅನ್ನು ತೋರ್ಕೊಂಡು ಕೈ ಜೋಡಿಸಿದರೆ ಒಳ್ಳೇದೇ. ಹೌದು, ಅವರಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ಅವ್ರು ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಆಕ್ಚುಲಿ ಈ ವರ್ಷ ನಮಗೆ ಮೆಕ್ಯಾನಿಕಲ್ ನಾಟಿ ಮಾಡಕ್ಕೆ ಐಡಿಯಾ ಅವ್ರದೇ. ಅವರ ಕಸಿನ್ ಯಾರೋ ಮನೆ ಪಂಡ ಸಚಿನ್ ಅಂತ ಗುಣಿಗೊಪ್ಪ ಸೈಡ್ ದೊಡ್ಡದಾಗಿ ಮಾಡ್ತಾ ಇದ್ದಾರೆ, 50 acres 100 acres ಮಾಡ್ತಾ ಇದ್ದಾರೆ ಅವರು. ಅವರ ಮೂಲಕ ಇನ್ಫಾರ್ಮೇಶನ್ ತೆಗೆದು ನನ್ ಜೊತೆ ಮಾತಾಡಿದ್ರು, ನಾವು ಮಾಡೋಣ ಅಣ್ಣ ಅಂತೇಳಿ. ನನಗೂ ಇಂಟ್ರೆಸ್ಟ್ ಇದೆ, ಮಾಡೋಣ ಅಂತೇಳಿ ನಾನು ಇಲ್ಲಿಂದ ಮಾತಾಡಿ ಪಾಂಡಿಚೇರಿಯಿಂದ ಟ್ರೇ ಎಲ್ಲ ಪ್ರೊಕ್ಯೂರ್ ಮಾಡಿ ಟ್ರೇ ತರಿಸಿ ಟ್ರೇಯಲ್ಲಿ ಬಿತ್ತನೆ ಮಾಡಿ ನಮ್ಮ 15 acres ಪ್ಲಸ್ ವಿರಾಜ್ಪೇಟೆಯಲ್ಲಿ ಚಿಕ್ಕ ಬಿಸ್ನೆಸ್ ಇದೆ, ನಮ್ದೊಂದು ರೆಸ್ಟೋರೆಂಟ್ ಇದೆ, ಅದರಲ್ಲಿ ಪಾರ್ಟ್ನರ್ ಇನ್ನೊಬ್ರು ಇದ್ದಾರೆ ಬೋಳೆಪಂಡ ಬೋಪಣ ಅಂತ, ಅವ್ರದ್ದು ಸ್ವಲ್ಪ ಸುಮ್ಮನೆ ಟ್ರಯಲ್ಗೆ ಅಂತ 2-3 acres ಅವರು ಮಾಡಿದ್ರು ನಮ್ ಜೊತೆ ಮೆಕ್ಯಾನಿಕಲ್ ನಾಟಿ, ಲೇಬರ್ ಕಾಸ್ಟ್ ಅವಾಯ್ಡ್ ಮಾಡೋದು ಹೇಗೆ ಅಂತ ಚೆಕ್ ಮಾಡಕ್ಕೆ. ನಮಗೂ ಅವರಿಗೂ ಸೇರಿಸಿ ಆಲ್ಮೋಸ್ಟ್ ಅರೌಂಡ್ 850 trees ತರಿಸಿದ್ವಿ ಪಾಂಡಿಚೇರಿಯಿಂದ. ಪಾಂಡಿಚೇರಿಯಿಂದ ತರಿಸಿದ್ರೆ? ಹೌದು, ಪಾಂಡಿಚೇರಿಯಿಂದ ತರಿಸಿದ್ವಿ. ನಮಗೆ ಇವಾಗ ವಿರಾಜ್ಪೇಟೆಯಲ್ಲಿ ಟ್ರೇ ಸಿಗ್ತಾ ಇದೆ ಅಂತೆ, 110 rupees 120 rupees ಮಾರ್ತಾ ಇದ್ದಾರೆ. ಅದೇ ಟ್ರೇ ನಮಗೆ ಲ್ಯಾಂಡಿಂಗ್ ಕಾಸ್ಟ್ 53 rupees ಗೆ ಬಿತ್ತು ವಿರಾಜ್ಪೇಟೆಗೆ. ಹೌದ್ರಾ? ಹೌದು, 50%. ದೊಡ್ಡದಾಗಿ ಮಾಡುವವರಿಗೆ ಡೆಫಿನೆಟ್ಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಇಂದ ತೆಗಿಯೋದು ತುಂಬಾ ಉಪಯೋಗ ಆಗುತ್ತೆ, ಕಾಸ್ಟ್ ಸೇವ್ ಆಗುತ್ತೆ. ಹೌದು. ಯಂತ್ರ ಎಲ್ಲಿಂದ ಸಿಕ್ತು ನಿಮಗೆ? ಈ ವರ್ಷ ನಾವು ರೆಂಟಿಗೆ ತಗೊಂಡಿದೀವಿ, ಪೊನ್ನಂಪೇಟೆಯಲ್ಲಿ 100 acres ಮೇಲೆ ಮಾಡ್ತಾರೆ ಮನೆ ಪಂಡ ಸಚಿನ್ ಅಂತ, ಅವ್ರು ಕಲ್ಸ್ಕೊಟ್ರು, ಅವರ್ ಬೇಸಿಸ್ ಅಲ್ಲಿ ಅದನ್ನ ತರಿಸಿ ಮಾಡಿದೀವಿ ಈ ವರ್ಷ. ಅವರ ಹತ್ರ ಎಷ್ಟು ಯಂತ್ರಗಳಿದಾವೆ? ನಮಗೆ ಗೊತ್ತಿರೋ 2 yantras ಇದೆ, ಅವ್ರ ಹತ್ರ ಎಲ್ಲ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಇದೆ, ಕೃಷಿ ಬಗ್ಗೆ ತುಂಬಾ ಕಾಳಜಿ ಇರುವವರು. ವೆರಿ ಗುಡ್. ಸಚಿನ್ ನಂಜಪ್ಪನವ್ರೆ, ಬಹಳ ಜನ ರೈತರು ಊರಲ್ಲಿ ಇದ್ರು 1-2 acres ಮಾಡ್ಲಿಕ್ಕೂ ಕಷ್ಟ ಅಂತ ಹೇಳುವ ಈ ದಿನಗಳಲ್ಲಿ ನೀವು ಚೆನ್ನೈನಲ್ಲಿದ್ದೀರಿ, ನಿಮ್ಮ ಯುವ ಸ್ನೇಹಿತ ಪ್ರವೇಶ್ ಭೀಮಯ್ಯ ಅವ್ರದೇ ಆದ ಕೆಲಸ ಇದೆ, ಆದ್ರೂ ಒಂದು ಕಾಳಜಿ ಪ್ರೀತಿಯಿಂದ 15 acres ಈ ಸಾರಿ ಗದ್ದೆಯಲ್ಲಿ ಭತ್ತವನ್ನ ನೆಟ್ಟಿದಿರಿ. ಹೋದ ವರ್ಷ ಆಚೆ ವರ್ಷ ವ್ಯತ್ಯಾಸ ಆಗಿದ್ರು ಬಿಟ್ಟಿಲ್ಲ. ಹೌದು. ಏನಂತೀರಿ, ಏನ್ ಕಾರಣ, ಏನು ಇದರ ಹಿನ್ನೆಲೆ? ಸರ್, ಬೇಸಿಕಲಿ ಈ ಭೂಮಿ ಅಂತ ಹೇಳೋದು ನಮಗೆ ಲಕ್ಷ್ಮಿ ಇದ್ದಂಗೆ. ಆಯ್ತಾ, ನಮಗೆ ಅದನ್ನ ಹಾಗೆ ಬಿಟ್ಟು ನೋಡ್ಲಿಕ್ಕೆ ಆಗೋದಿಲ್ಲ ಮನೆ ಮುಂದೆ. ಪ್ಲಸ್ ಎಲ್ಲರೂ ಬಂದು ರೋಡ್ ಸೈಡ್ ಇರೋ ಪ್ರಾಪರ್ಟಿನೆಲ್ಲ ಸೇಲ್ ಮಾಡಿ ಸೈಟ್ ಕನ್ವರ್ಷನ್ ಮಾಡಿ ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ ನಮ್ಮ ಊರೆಲ್ಲ. ಮೇನ್ ನನಗೆ ಅದನ್ನ ಅವಾಯ್ಡ್ ಮಾಡ್ಬೇಕು. ಸೊ ನಾವು ಬೆಳೆ ಬೆಳೆಸ್ತಾ ಇದ್ರೆ ಯಾರಿಗೂ ಇದನ್ನ ಮಾರೋ ಅಂತ ಇಂಟೆನ್ಷನ್ ಬರೋದಿಲ್ಲ. ಇದರಲ್ಲಿ ಹೇಗೂ ನಮಗೆ ಇನ್ಕಮ್ ಬರದಿದ್ರು ಪರವಾಗಿಲ್ಲ, ಬ್ರೇಕ್ ಈವನ್ ಆಗುತ್ತೆ ಅಂತ ಹೇಳಿ ಈ ವರ್ಷ ನಾವು ಅನ್ಕೊಂಡಿದೀವಿ. ಆದ್ರಿಂದ ನಾವು ಭೂಮಿ ನಡ್ತಾ ಇದ್ರೆ ಒಂದು ನಮಗೆ ಮನೆಗೆ ಲಕ್ಷ್ಮಿ ಬಂದಂಗಿರುತ್ತೆ, ಪ್ಲಸ್ ಯಾರಿಗೂ ಈ ಭೂಮಿನ ಮಾರುವಂತ ಉದ್ದೇಶ ಬರೋದಿಲ್ಲ, ಅದಕ್ಕೆ ಲ್ಯಾಂಡ್ ಮಾಫಿಯಾ ಬಂದು ಇನ್ವಾಲ್ವ್ ಆಗಲ್ಲ. ಆ ಮೇನ್ ಉದ್ದೇಶ ನಮ್ದು ಅದು, ಪ್ಲಸ್ ಈ ಮಳೆ ಅದಕ್ಕೆಲ್ಲದಕ್ಕೂ ಒಳ್ಳೇದು ಅನ್ಸುತ್ತೆ. ಹೌದು, ಯಾವ ತಳಿಯನ್ನ ಉಪಯೋಗಿಸಿಕೊಂಡಿದ್ರಿ ಸರ್? ಈ ವರ್ಷ ಅತೀರಾ ಯೂಸ್ ಮಾಡಿದೀವಿ. ನಮ್ಮ ಇದರಲ್ಲಿ ದುಡ್ಡಿ ಅಂತ ಹೇಳ್ತೀವಿ, ಅತೀರಾ ದುಡ್ಡಿ ಅಂತ. ಇದು ಬೆಳೆ ತುಂಬಾ ಹೈಟ್ ಹೋಗೋದಿಲ್ಲ, ಶಾರ್ಟ್ ಆಗಿರುತ್ತೆ, ಪ್ಲಸ್ ಬೇಗ ಯೀಲ್ಡ್ ಕೊಡುತ್ತೆ ಅಂತ ಹೇಳಿ ಯೂಸ್ ಮಾಡಿದ್ವಿ. ಇದಕ್ಕೆಲ್ಲ ಉಳುಮೆ ಮಾಡಿಸೋದು, ಕೆಸರು ಮಡಿ ಮಾಡೋದು, ಮತ್ತೆ ಅದಕ್ಕೆ ಸಾವಯವ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಅದೆಲ್ಲ ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ? ಸರ್, ಆಕ್ಚುಲಿ ಗೊಬ್ಬರ ಈ ವರ್ಷ ನಮಗೆ ಅಷ್ಟು ಬೇಕಾಗುದಿಲ್ಲ, ಯಾಕಂದ್ರೆ ಲಾಸ್ಟ್ ಇಯರ್ ನಾವು ಹಾಗೆ ಬಿಟ್ಟಿದ್ವಿ, ಆ ಹುಲ್ಲು ಹಾಗೆ ಗೊಬ್ಬರ ಆಗಿರುತ್ತದೆ. ಸರಿನೇ. ಪ್ಲಸ್ ಉಳೋದು ಟ್ರ್ಯಾಕ್ಟರ್ ಅಲ್ಲಿ ಮಾಡಿದೀವಿ, ನಾಲ್ಕು ಸತಿ ಇದ್ ಮಾಡಿದೀವಿ, ನಾಲ್ಕು ಸಾಲ ಅಂತೀವಿ, ಅದು ಟ್ರ್ಯಾಕ್ಟರ್ ಅಲ್ಲಿ ಮಾಡಿದೀವಿ. ಟ್ರ್ಯಾಕ್ಟರ್ ರೆಂಟಿಗೆ ತಂದು ಪರ್ ಹವರ್ 100-1800 ರುಪೀಸ್ ವರೆಗೂ ಪೇ ಮಾಡಿದೀವಿ. ಲೇಬರ್ ಕಾಸ್ಟ್ ಅವಾಯ್ಡ್ ಮಾಡಿದೀವಿ ಆಗಸ್ಟ್. ಅಂದ್ರೆ ಈಗ 15 ಎಕರೆ ಪ್ರದೇಶಕ್ಕೆ ಬೇರೆ ಬೇರೆ ಉದ್ದೇಶಕ್ಕೆ ಎಷ್ಟು ಕಾರ್ಮಿಕರ ವೆಚ್ಚ ತಗಲಿರ್ಬೋದು? ಸರ್, ನಮಗೆ ಈಗ ಮೆಕ್ಯಾನಿಕಲ್ ಅಲ್ಲಿ ಮಾಡಿರೋದು ನಮಗೆ ಟೋಟಲ್ 15 ಎಕರೆಗೆ ವಿ ಹುಡ್ ಹ್ಯಾವ್ ಸ್ಪೆಂಡ್ ಲೆಸ್ ದನ್ 1 lakh. ಇದೇ ನಾನು 2 years ಬ್ಯಾಕ್ ಮಾಡುವಾಗ ನನಗೆ ಇದಕ್ಕೆ ಆಲ್ಮೋಸ್ಟ್ 2.5 lakhs ಆಗಿದೆ. ಇದು ಹಾರ್ವೆಸ್ಟ್ ಮಾಡೋಕ್ ಮುಂಚೆನೆ 2.5 lakhs ಆಗಿದೆ. ಅಂದ್ರೆ ಈಗ ಯಂತ್ರಕ್ಕೆ ಕೊಟ್ಟಿದ್ದು, ಟ್ರ್ಯಾಕ್ಟರ್ ಕೊಟ್ಟಿದ್ದು ಎಲ್ಲದೂ ಸೇರಿದ್ರು 1 lakh ಅಂತ ಹೇಳ್ತಿದ್ದೀರಾ ಅಥವಾ ಬರೀ ಕಾರ್ಮಿಕರು? ಓಹೋ, ಸರಿನೇ. ಅದೇ ಆಧುನಿಕ ವ್ಯವಸ್ಥೆಯನ್ನ ನೀವು ಬಹಳ ಆಲೋಚನೆಯಿಂದ ಉಪಯೋಗಿಸಿಕೊಂಡಿದ್ರಿ. ಹೌದು, ನೋಡಿ ನಾವು ಇದೇ ತರ ಮಾಡಿದ್ರೆ ತುಂಬಾ ಲಾಭ ಇದೆ ಸರ್. ಎಷ್ಟೋ ಜನ ಹೇಳೋದಿದೆ ಭತ್ತ ಬೆಳೆಯೋದು ಲಾಭಕರ ಅಲ್ಲ, ವಿಪರೀತ ಖರ್ಚು ಬರುತ್ತೆ ಅಂತ ಅನ್ಕೊಂಡು. ನೀವು ಯೋಚನೆ ಮಾಡಿದ್ರಿ, ಯಂತ್ರಗಳನ್ನ ಉಪಯೋಗಿಸಿಕೊಂಡ್ರಿ, ಅಲ್ಲಿ ಅರ್ಧಕ್ಕರ್ಧ ನಿಮಗೆ ಖರ್ಚು ಕಡಿಮೆ ಆಯ್ತು. ಖಂಡಿತ. ಹೌದು, ಮುಂದೆ ಕಟಾವು ಮಾಡ್ಲಿಕ್ಕೂ ಯಂತ್ರಗಳನ್ನ ಬಳಸಬೇಕನ್ನೋ ಒಂದು ಆಲೋಚನೆನೂ ಇದೆ ನಿಮ್ಗೆಲ್ವಾ? ಹೌದು, ಕಟಾವು ಮಾಡ್ಲಿಕ್ಕೂ ನಾವು ಯಂತ್ರವನ್ನೇ ಬಳಸೋಣ ಅಂತ ಇದ್ದೀವಿ ಸರ್. ಅದರಲ್ಲಿ ಒಂದು ಡ್ರಾಬ್ಯಾಕ್ ಇದೆ, ಯಂತ್ರ ಬಳಸಿದ್ರೆ ನಮಗೆ ಹುಲ್ಲು ಸಿಗೋದಿಲ್ಲ, ಅದೆಲ್ಲ ಕ್ರಶ್ ಆಗುತ್ತೆ. ಸೊ ಹುಲ್ಲಿಗೂ ಒಳ್ಳೆ ರೇಟ್ ಇದೆ ಇವಾಗ, ಒಂದು ಗಂಟೆಗೆ 16-18 rupees ವರೆಗೆ ಕೇರಳಕ್ಕೆ ತಗೊಂಡು ಹೋಗ್ತಾರೆ. ಸೊ ಅದ್ರಲ್ಲಿ ಒಳ್ಳೆ ಲಾಭ ಇದೆ. ಬಟ್ ಏನಂದ್ರೆ ಅದು ಪುನಃ ನಾವು ಮ್ಯಾನ್ಯುಯಲ್ ಆಗಿ ಮಾಡ್ತಿದ್ರೆ ಲೇಬರ್ ಕಾಸ್ಟ್ ಹೈ ಆಗುತ್ತೆ. ಹೌದು. ಸೊ ಇವಾಗ ನಾವು ಕಟಾವು ಯಂತ್ರದಲ್ಲಿ ಮಾಡಿದ್ರು ಹುಲ್ಲು ಕ್ರಶ್ ಆದ್ರೆ ಇವಾಗ ಅದನ್ನು ತೆಗಿಲಿಕ್ಕೆ ಅದನ್ನ ರೌಂಡ್ ಬೇಲ್ಸ್ ಮಾಡಿ ತಗೊಂಡು ಹೋಗ್ತಾರೆ ಈಗ. ಹೌದು ಹೌದು. ಸೊ ಆತರ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದ್ದೀವಿ. ಮತ್ತೆ ಈಗ ಕಳೆನಾಶಕ ಬಳಕೆ ಮಾಡಿದ್ದು ಅಥವಾ ಕೀಟನಾಶಕ ಅಥವಾ ರೋಗನಾಶಕ ಮತ್ತಿತರ ಅನಿವಾರ್ಯತೆಗಳು ಹೇಗೆ? ಸರ್, ಕೀಟನಾಶಕ ಯೂಸ್ ಮಾಡಿದೀವಿ, ಸ್ಪ್ರೇ ಮಾಡಿದೀವಿ, ಬಟ್ ಅದು ಅಷ್ಟೊಂದು ನಮಗೆ ಸಕ್ಸಸ್ ಕಾಣಲಿಲ್ಲ. ಓಹೋ, ಕಳೆನಾಶಕ? ಕಳೆನಾಶಕ ಸ್ಪ್ರೇ ಮಾಡಿದೀವಿ, ಅದು ಸಕ್ಸಸ್ ಆಗ್ಲಿಲ್ಲ ಈ ವರ್ಷ. ಹೌದಾ? ಹೌದು, ಅದು ಸಕ್ಸಸ್ ಆಗ್ಲಿಲ್ಲ, ನಾವು ಸ್ವಲ್ಪ ಮ್ಯಾನ್ಯುಯಲ್ ಆಗಿ ಮಾಡ್ಬೇಕಾಯ್ತು. ಕಳೆಗಳನ್ನ ತೆಗಿಲಿಕ್ಕೂ ಕೆಲವೊಂದು ಯಂತ್ರಗಳು ಬಂದಿದ್ದಾವೆ ಅಂತ ಅನ್ಕೊಂಡು ಹೇಳ್ತಾರೆ. ಆ ಯಂತ್ರವನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಸರ್. ಆಕ್ಚುಲಿ ಇವತ್ತಿಂದ ಸ್ಟಾರ್ಟ್ ಮಾಡಿದೀವಿ. ಸೊ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಅಂದ್ರೆ ಕೃಷಿಯಲ್ಲಿ ನಾವು ಎಷ್ಟು ಮಾಡಿದ್ರು ಸಾಲದೆ, ಈ ವರ್ಷ ಮಾಡಿದ್ದು ಮುಂದಿನ ವರ್ಷಕ್ಕೆ ಅನ್ವಯ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ? ಹೌದು. ಬಟ್ ಆ ತರದಲ್ಲಿ ಸರ್, ನಾವು ಯಾವ ಬಿಸ್ನೆಸ್ ಆದ್ರೂ ಸರಿ, ಯಾವ ಕೆಲಸ ಆದ್ರೂ ಸರಿ, ಒಂದು ವರ್ಷ ಮಾಡಿ ಬಿಟ್ರೆ ನಮಗೆ ಅದರಲ್ಲಿ ಯಾವ ಬೆನಿಫಿಟ್ಸ್ ಕಾಣಲ್ಲ. ಒಳ್ಳೆ ಮಾತು. ಹೌದು, ನಾವು ಅದನ್ನ ಅಟ್ಲೀಸ್ಟ್ ಒಂದು 5-6 years 5-10 years ನೋಡಿದ್ರೆ ಅನ್ನೆಟ್ಲಿ ಅದರಲ್ಲಿ ರಿಟರ್ನ್ಸ್ ಖಂಡಿತವಾಗ್ಲೂ ಇದೆ. ಹೌದು, ತಾವ್ ಹೇಳಿದಂಗೆ ವರ್ಷ ವರ್ಷಕ್ಕೂ ಏನೇನ್ ತಪ್ಪುಗಳಾಗ್ತವೆ, ಎಲ್ಲೆಲ್ಲಿ ನಾವು ಖರ್ಚು ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ಕೊಂತ ಪರ್ಯಾಯಗಳನ್ನು ಹುಡುಕಂತ ಹೋದ್ರೆ ಅನುಕೂಲ. ಹೌದು, ಇವಾಗ ಫಾರ್ ಎಕ್ಸಾಂಪಲ್ ಸರ್, ನಿಮಗೆ ಇದು ಔಟ್ ಆಫ್ ಇದೆ ಅಗ್ರಿಕಲ್ಚರ್, ನನಗೊಂದು ರೆಸ್ಟೋರೆಂಟ್ ಇದೆ ವಿರಾಜಪೇಟೆ, ಅದರಲ್ಲಿ ನಮಗೆ ಲಾಭನೇ 1 rupee ಇದುವರೆಗೂ ಬಂದಿಲ್ಲ. ನಾನು ನನ್ನ ಪಾರ್ಟ್ನರ್ ಬೋಪಣ ಅಂತ ನಡೆಸ್ತಾ ಇದ್ದೀವಿ, ಬುಳಮನ್ ಅಂತ ಅದರ ಹೆಸರು. ನಮಗೆ ವರ್ಷ ವರ್ಷ ಕೈಯಿಂದಾನೇ ನಾವು ಹಾಕ್ತಾ ಇದ್ದೀವಿ, ಕೋವಿಡ್ ಟೈಮಲ್ಲಿ ಎಲ್ಲ ಸ್ಯಾಲ್ರಿ ಕೊಡೋಕ್ಕೂ ನಾವು ಕೈಯಿಂದಾನೇ ಹಾಕಿದೀವಿ. ಬಟ್ ನಾವು ಬಿಡ್ತಾ ಇಲ್ಲ, ಯಾಕಂದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ಕಮ್ ಆಫ್ಟರ್ ಮೇ ಬಿ 2-3 years. ಅದೇ ತರ ಅಗ್ರಿಕಲ್ಚರ್ ಅಲ್ಲೂ 2-3 years ಬಿಟ್ಟು ಡೆಫಿನೆಟ್ಲಿ ನಾವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಮಗೆ ಡೆಫಿನೆಟ್ಲಿ ಅದ್ರ ಲಾಭ ಖಂಡಿತವಾಗ್ಲೂ ಇದೆ. ನಿಜ. ಎಷ್ಟೋ ಜನ ಹೇಳ್ತಾರೆ ಆ ಉದ್ಯೋಗ ಮಾಡಿದ್ರೆ ಒಳ್ಳೆ ಲಾಭ, ಇದನ್ ಮಾಡಿದ್ರೆ ಇನ್ನಷ್ಟು ಲಾಭ, ಆದ್ರೆ ಕೃಷಿ ಅಷ್ಟು ಲಾಭ ಅಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ ಅಲ್ವಾ? ಹೌದು, ಬಟ್ ಅದು ತಪ್ಪು ಸರ್. ನೋಡಿ, ಅದೇ ಖಂಡಿತವಾಗ್ಲೂ ತಪ್ಪು, ಕೃಷಿಯಲ್ಲಿ ಲಾಭ ಖಂಡಿತವಾಗ್ಲೂ ಇದೆ. ಚೆನ್ನಾಗಿ ತೊಡಸ್ಕೊಳ್ಬೇಕು, ತಪ್ಪುಗಳು ಎಲ್ಲೆಲ್ಲಿ ಆಗ್ತಾವ ಅವನ್ನೆಲ್ಲ ತಿದ್ಕೋಬೇಕು, ಸರಿಪಡಿಸ್ಕೊಂತ ಹೋಗ್ಬೇಕು ಅಲ್ವಾ? ಹೌದು. ನಾವು ಇವಾಗ ಮನ್ಸ್ ಮಾಡಿದ್ರೆ ನಮ್ಮ ಈ ಗದ್ದೆಯಲ್ಲಿ ಬೆಳೆ ಕುಯ್ದಾದ್ಮೇಲೆ ಟೈಮ್ ಇದ್ರೆ, ನೀರ್ ಫೆಸಿಲಿಟಿ ಇದ್ರೆ, ಇನ್ನೊಂದ್ 3 ಮಂತ್ಸ್ ಅಲ್ಲಿ ಭತ್ತ ಅಲ್ಲದಿದ್ರೆ ಬೇರೆ ಏನಾದ್ರೂ ಹಾಕಿ ಡೆಫಿನೆಟ್ಲಿ ಅದರಲ್ಲಿ ಇನ್ಕಮ್ ತೆಗಿಬಹುದು, ತರಕಾರಿ ಹಾಕ್ಬಹುದು. ನಿಜ, ಇವಾಗ ಬ್ಯಾಂಗ್ಳೂರಲ್ಲೆಲ್ಲ ಮೆಕ್ಸಿಕನ್ ಚಿಲ್ಲಿ ಅಂತ ಒಂದು ಎಕ್ಸ್ಪೋರ್ಟ್ ಮಾಡ್ತಾರೆ ಒಂದು ಕಂಪನಿ, ಅವ್ರು ಬಂದು ಅವರೇ ಬೀಜ ಕೊಟ್ಟು ಅವರೇ ಅದಕ್ಕೂ ಗೊಬ್ಬರ ಕೊಟ್ಟು ಬೈಬ್ಯಾಕ್ ಮಾಡ್ತಾರೆ ಅವರು. ಸೊ ಅದು ಮಾಡಬಹುದು. ಸೊ ಇದು ನನಗೆ ಗೊತ್ತಿರೋಂಗೆ ಸೋಮಾರ್ಪೇಟೆ ಸೈಡ್ ಅಲ್ಲಿ ಇದು ಮಾಡ್ತಾ ಇದೆ. ನಿಜ, ಸೋಮಾರ್ಪೇಟೆ ಶನಿವಾರಸಂತೆ ಹೌದು ಪ್ರದೇಶಗಳಲ್ಲಿ ಎಷ್ಟೋ ಜನ ಮೆಣಸಿನಕಾಯಿ ಬೆಳೀತಾರೆ, ಬೀನ್ಸ್ ಬೆಳೀತಾರೆ. ಇದು ಇದು ಈ ಮೆಣಸಿನಕಾಯಿ ಬಂದು ನಾವು ಯೂಸ್ ಮಾಡಕ್ ಆಗಲ್ಲ, ಇದು ಅದು ತುಂಬಾ ಖಾರ ಇರುವಂತ ಚಿಲ್ಲಿ ಅಂತಾರೆ. ಸೊ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಅಲ್ಲಿ ಜನ ಅಂತ ಖಾರವನ್ನ ತಿಂತಾರೆ. 3 ಮಂತ್ಸ್ ಕ್ರಾಪ್ ಅದು. ಅದಕ್ಕೆ ನಮಗೆ ಟ್ರೈನಿಂಗ್ ಕೊಡ್ತಾರೆ ಅವ್ರು, ಹೇಗೆ ಮ್ಯಾನೇಜ್ ಮಾಡ್ಬೇಕು, ಎಷ್ಟು ನೀರ್ ಕೊಡಬೇಕು, ಅದು ಇದೆಲ್ಲ. ನೀರಿನ ಫೆಸಿಲಿಟಿ ಇದ್ರೆ ನಾವು ಅದು ಮಾಡಬಹುದು. ಭತ್ತ ಇದಾದ್ಮೇಲೆ ನಮ್ಮ ಡಿಸೆಂಬರ್ ಇಂದ 5 ತಿಂಗಳಲ್ಲಿ ಅದು ತೆಗಿಬಹುದು. ಬಾಲ್ಯದ ದಿನಗಳಲ್ಲಿ ತಾವು ಕೃಷಿ ಕೆಲಸಗಳನ್ನ ಮಾಡ್ಕೊಂತ ಬೆಳೆದ್ರೆ? ಸರ್, ಬಾಲ್ಯದ ದಿನದಲ್ಲಿ ನಾವು ಖಂಡಿತವಾಗ್ಲೂ ನಮ್ಮ ತಂದೆ ಪಿ ಪಿ ಗಣೇಶ್ ಅಂತ ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಇದ್ರು, ವಿರಾಜಪೇಟೆ ಅಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್, ಆಮೇಲೆ ಬಿ ಎಸ್ ಎನ್ ಎಲ್ ಆಯ್ತು ಅದು. ಅವರು ನಾವು ಚಿಕ್ಕಂದಿರುವಾಗ ನಮ್ಮ ಗದ್ದೆಯನ್ನು ಎತ್ತಲ್ಲಿ ಉಳ್ತಾ ಇದ್ರು. ಬೆಳಿಗ್ಗೆ ನಾವು ಅವ್ರ ಜೊತೆ ಹೋಗ್ತಾ ಇದೀವಿ ಅಂತ, 5-10 ನಿಮಿಷ ಸ್ಕೂಲ್ ಹೋಗೋಕ್ ಮುಂಚೆ ಹೋಗಿ ಸುಮ್ನೆ ಖುಷಿಗೆ ಒಂದು ರೌಂಡ್ ಹೊಡಿತಾ ಇದ್ವಿ. ಆಮೇಲೆ ನಾಟಿ ಟೈಮಲ್ಲಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ವಿ, ಗದ್ದೆಗೆ ಹೋಗೋದು, ಪೈರ್ ಬಿತ್ತೋದು, ಅದೆಲ್ಲ ಮಾಡ್ತಾ ಇದ್ವಿ. ಮತ್ತೆ ಕುಯಿಲ್ ಟೈಮಲ್ಲಿ ಅದು ಮಾಡಿದೀವಿ, ಭತ್ತ ಹೊತ್ತಿದೀವಿ. ಇದೆಲ್ಲ ಒಂದು ಫನ್ನಿಗೆ ಅಂತ ಮಾಡಿದೀವಿ. ನೆನಪುಗಳು ಮತ್ತೆ ಒಂಥರ ಕೆಲವೊಂದ್ಸರಿ ಒತ್ತಾಯ ಇಲ್ಲದಿದ್ರು ಏನೋ ಖುಷಿಗೆ ಮಾಡಿರೋದಿದೆ. ಇದೆಲ್ಲ ಖುಷಿಗೆ ಮಾಡಿರೋದು. ಇವಾಗ್ಲೂ ಇದು ಮಾಡ್ತಾ ಇರೋದು ಮೇನ್ ಖುಷಿಗೂ ಮಾಡ್ತಾ ಇದೀವಿ. ಪ್ಲಸ್ ಅದೊಂದು ಲಕ್ಷ್ಮಿ, ನಮಗೆ ಹುತ್ತರಿ ಹಬ್ಬಕ್ಕೆ ನಮ್ಮ ಗದ್ದೆಗೆ ಹೋಗಿ ಪೈರು ಕುಯ್ಕೊಂಡು ಬಂದು ಪೂಜೆ ಮಾಡೋದು, ಅದೊಂದು ಡೆಫಿನೆಟ್ಲಿ ಬ್ಲೆಸ್ಸಿಂಗ್ಸ್ ಅದು. ಮತ್ತೆ ಈ ಬಾಲ್ಯದ ದಿನಗಳು ಮತ್ತೆ ಕೃಷಿ ಮನೆತನದಲ್ಲಿ ಹುಟ್ಟಿ ಬೆಳೆದ ಅನೇಕರಿಗೆ ಆ ಸೆಳೆತ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಹೌದು. ಆಮೇಲೆ ಇದು ಪವಿತ್ರವಾದ ಕೆಲಸ. ಹೌದು, ಇದು ಖಂಡಿತವಾಗ್ಲೂ ಪವಿತ್ರ. ಕೆಟ್ಟದ್ದನ್ನ ಶುಚಿ ಮಾಡುವ ದೊಡ್ಡ ಕಾಯಕ ಇದು. ಹೌದು, ಆಮೇಲೆ ಸಮಾಜಕ್ಕೂ ಹಿತವಾದ ಕ್ಷೇತ್ರ ಇದು. ಹೌದು, ಸಮಾಜಕ್ಕೆ ಕೊಡೋದೆಲ್ಲದೂ ಒಳ್ಳೇದೇ. ಒಳ್ಳೇದಕ್ಕೆ ಸುಮಾರು ಜನರು ಭೂಮಿನೆಲ್ಲ ಮಾರ್ತಾ ಇದ್ದಾರೆ. ಅದು ಆಕ್ಚುಲಿ ಇನ್ಕಮ್ ಅವರಿಗೆ ಆವಾಗ ಸಿಗೋದು, ಅದು ಅವರಿಗೆ ಟೆಂಪ್ರರಿ ಖುಷಿ, ತಾತ್ಕಾಲಿಕ ಖುಷಿ ಕೊಡಬಹುದು. ಅದು ಅದು ಪರ್ಮನೆಂಟ್ ಅಲ್ವೇ ಅಲ್ಲ. ಹೌದು ಹೌದು, ಮಾರಿ ದುಡ್ಡು ತಗೊಂಡು ಅದು ಖಾಲಿ ಆದ್ಮೇಲೆ ಒಂದಿನ ನಾನು ಏತಕಾಗಿದ್ದ ಮಾರದೆ ಅಂತ ಖಂಡಿತವಾಗ್ಲೂ ಒಂದಿನ ಹೇಳೇ ಹೇಳ್ತಾರೆ. ಇವಾಗ ಬೆಂಗಳೂರು ಮೈಸೂರು ಹೋಗಿ ಸೆಟ್ಲ್ ಆಗಿದ್ದಾರೆ ಕೊಡಗಿನಲ್ಲಿ ಆಸ್ತಿಯನ್ನು ಮಾರಿ, ಡೆಫಿನೆಟ್ಲಿ ಅವರಿಗೆ ಇವಾಗ ರಿಟರ್ನ್ ಬಂದು ತೆಗಿಬೇಕಂತ ಇದ್ದಾರೆ. ತುಂಬಾ ಜನರು ಹೇಳೋದನ್ನ ಕೇಳಿದೀನಿ, ಬಟ್ ಅವರಿಂದ ಆಗ್ತಾ ಇಲ್ಲ. ಹೌದು, ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಫಸ್ಟೇ ನಾವು ಸೇಫ್ ಆಗಿರೋದು ಒಳ್ಳೇದು. ಹೌದು ಹೌದು, ಸ್ವಲ್ಪ ಕಷ್ಟ ಆದ್ರೂ ಚಿಂತೆ ಇಲ್ಲ, ಅದನ್ನ ನಿಭಾಯಿಸಲಿಕ್ಕೆ ನಾವು ಸಿದ್ಧತೆಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಲ್ವಾ? ಎಸ್, ಖಂಡಿತವಾಗ್ಲೂ. ಈ ಭೂಮಿ ಏನೆಲ್ಲ ಕೊಟ್ಟಿದೆ ನಮಗೆ, ನಮ್ಮ ಜಮೀನುಗಳಿಂದ ನಮ್ಮ ಬದುಕು ರೂಪುಗೊಂಡಿದೆ, ಹಣನೂ ಸಿಕ್ಕಿದೆ, ಆನಂದನೂ ಸಿಕ್ಕಿದೆ, ಆರೋಗ್ಯ ಕೈಗೆ ಲಭಿಸಿದೆ. ಹೌದು, ಆದ್ರೆ ಯಾವುದೋ ಕಾರಣದಿಂದ ಕೆಲವು ಸಮಸ್ಯೆಗಳಿಂದ ಇದು ಬೇಡ ಅಂತ ನಾವು ಬಿಟ್ಟು ಹೋಗೋದು ಅಥವಾ ಬೇರೆಯವರಿಗೆ ಕೊಡೋದು ಸೂಕ್ತ ಅಲ್ಲ ಅಲ್ವಾ? ನಮ್ಮ ಹಿರಿಯರು ವರ್ಷ ವರ್ಷಕ್ಕೆ ಹೆಚ್ಚೆಚ್ಚು ಜಮೀನುಗಳನ್ನ ಮಾಡ್ಕೊಂತ ಬಂದ್ರು, ಆದ್ರೆ ಈಗಿನ ವಿದ್ಯಾವಂತರು ವರ್ಷ ವರ್ಷಕ್ಕೆ ತಮ್ಮ ಜಮೀನುಗಳನ್ನ ಕಳ್ಕೊಂತ ಹೋಗ್ತಿದ್ದಾರೆ. ಲಾಸ್ಟ್ 15-20 ವರ್ಷದಿಂದ ಎಲ್ಲ ಕಳ್ಕೊಂಡಿದೆ ಇರೋದು ಸರ್. ಪ್ರೊಕ್ಯೂರ್ ಮಾಡಿರೋದು ನೀವು ತುಂಬಾ ಕಡಿಮೆ ಕೇಳೋದು. ಇದು ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ? ಬೆಳವಣಿಗೆ ಅಲ್ವೇ ಅಲ್ಲ. ಇವಾಗ ಕನ್ವರ್ಷನ್ ಮಾಡಿ ಸೈಟ್ ಮಾಡಿ ಮಾರ್ತಾ ಇದಾರೆ ಎಲ್ಲ. ಮೇನ್ ರೋಡ್ ಅಲ್ಲಿ ನಿಮಗೆ ಕಾಣು ಭೂಮಿ ಎಲ್ಲ ಬಂದು ಕನ್ವರ್ಷನ್ ಮಾಡಿ ಸೈಟ್ ಮಾಡಿ ಮಾರ್ತಾ ಇದ್ದಾರೆ. ನೋಡಿ ನೋಡಿ, ಹಾಗೆ ಹಾಳು ಬಿಡೋದು ಸಹ ಸೂಕ್ತವಲ್ಲ. ಹಾಳು ಬಿಡೋದು ಸೂಕ್ತ ಅಲ್ವೇ ಅಲ್ಲ. ಹಾಳು ಬಿಡುವುದು ನಾವು ಪುನಃ ಬೇರೆ ತರದ ಟ್ರಬಲ್ ಇನ್ವೈಟ್ ಮಾಡೋದು, ಅದರೊಳಗಡೆ ಹಾವು ಬಂದಿರುತ್ತೆ, ತೊಂದರೆ ಕೊಡುತ್ತೆ, ಸಾಕಷ್ಟು ಕಳೆಗಳು ಬೆಳೀತವೆ, ಅವನ್ನ ತೆಗೆಯೋದು ಇನ್ನೂ ಕಷ್ಟ ಆಗುತ್ತೆ, ಪುನಃ ನಾವು ಲೆವೆಲ್ ಮಾಡೋದು ತುಂಬಾ ಖರ್ಚಾಗುತ್ತೆ. ಹೌದು, ಹೆಂಗಂದ್ರೆ ಕೆಟ್ಟು ಹೋದ ಮನುಷ್ಯನನ್ನ ಎಷ್ಟು ಕಷ್ಟಪಟ್ಟು ಸುಧಾರಣೆ ಮಾಡಕ್ಕೆ ಹೆಣಗಾಡ್ಬೇಕು, ಪ್ರಯಾಸ ಪಡಬೇಕು. ಹಾಗೆ ಹೌದು, ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳು ಬರ್ತವೆ, ಹಾಗೆ ಕೃಷಿ ಕ್ಷೇತ್ರನೂ ಹೊರತಾಗಿಲ್ಲ. ಹೌದು, ಕೃಷಿಯಲ್ಲಿ ಸರ್ 1 ವರ್ಷ ಕಷ್ಟ ಬರುತ್ತೆ, 2 ವರ್ಷ ಕಷ್ಟ ಬರುತ್ತೆ, ಆಮೇಲೆ ಖಂಡಿತವಾಗ್ಲೂ ನಮಗೆ ಸಿಕ್ಕೇ ಸಿಗುತ್ತೆ. ನಿಜ, ಇಲ್ಲಿ ಅಂತೂ ಕಷ್ಟಗಳು ಶಾಶ್ವತ ಅಲ್ವೇ ಅಲ್ಲ. ಹೌದು, ಕೃಷಿಯಲ್ಲಿ ಆದ್ರೆ ಎಷ್ಟೋ ಸಾರಿ ಉಳಿತಾಯ ಆಗೋ ಸಾಧ್ಯತೆಗಳು ಹೆಚ್ಚು ಅಲ್ವಾ? ಹೌದು ಸರ್, ಖಂಡಿತವಾಗ್ಲು. ಎಷ್ಟು ವಯಸ್ಸು ನಮಗೆ ಇವಾಗ? 43 ಸರ್. ಅಮ್ಮನಿಗೆ? ಅಮ್ಮನಿಗೆ 69. ಅಣ್ಣ ಇದ್ದಾರೆ, ಅವ್ರು ಬೆಂಗಳೂರಲ್ಲಿ ಇದ್ದಾರೆ. ಅಮ್ಮನ ಹೆಸರೇನಂದ್ರಿ? ಅಮ್ಮನ ಹೆಸರು ಮೀನಾ ಗಣೇಶ್. ಲವಲವಿಕೆಯಿಂದ ತೋಟವನ್ನ ನಿರ್ವಹಿಸಿಕೊಂಡು ನಿಮ್ಮ ಈ ಚಟುವಟಿಕೆಗಳನ್ನ ಗಮನಿಸಿಕೊಂಡು ಸಂತೋಷ ಪಡ್ತದರಲ್ವಾ? ಖಂಡಿತವಾಗ್ಲೂ ಸರ್ ಸಂತೋಷ. ನಿಮ್ಮ ಶ್ರೀಮತಿ ಅವರು ಮಕ್ಕಳು ಜೊತೆಲೆ ಬರ್ತಿರ್ತೀರಾ ಹೇಗೆ? ನನ್ನ ಮಗಳು ಇವಾಗ 9th ಸ್ಟ್ಯಾಂಡರ್ಡ್. ಶ್ರೀಮತಿ ಅವರು ಶ್ರೀಲಂಕನ್ ಏರ್ಲೈನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು 3 ವರ್ಷದ ಹಿಂದೆ ರಿಸೈನ್ ಮಾಡಿದ್ರು, ಇವಾಗ ಮನೆಯಲ್ಲೇ ಇದ್ದಾರೆ. ಅವ್ರು ನಾನು ಬರೋಗೆ ಎಲ್ಲಾ ಸತಿ ಬರೋದಿಲ್ಲ, ನನ್ನ ಮಗಳಿಗೆ ಯಾವಾಗ ಸ್ಕೂಲಿಗೆ ರಜೆ ಇರುತ್ತೆ ಆವಾಗ ಜೊತೆಲಿ ಬರ್ತಾರೆ. ಒಳ್ಳೇದು ಒಳ್ಳೇದು. ಪಾಪ ಅವ್ರಿಗೂ ಜವಾಬ್ದಾರಿಗಳು ಮತ್ತೆ ಇತಿಮಿತಿಗಳು ಇದ್ದೇ ಇರ್ತವೆ. ಹೌದು ಹೌದು ಹೌದು. ನೀವು ಬಂದು ಹೋಗ್ಲಿಕ್ಕೆ ಸಹಕರಿಸ್ತಾರಲ್ಲ, ಅದೇ ದೊಡ್ಡದು. ಹೌದು ಸರ್, ಹೌದು, ಸ್ಯಾಕ್ರಿಫೈಸ್ ಮಾಡ್ತಾರೆ. ಹಾ, ಕೆಲವೊಂದ್ಸಾರಿ ಅದನ್ನು ಬಿಡಲ್ಲ ಎಷ್ಟೋ ಜನ ಮಹಿಳೆಯರು. ಹೌದು, ಹೋಗ್ಬಾರ್ದು ಅಂತಾರೆ. ಹಾ, ಅದೇ ನಾನ್ ವೀಕೆಂಡ್ ಅಲ್ಲಿ ಮನೆಗೆ ಹೋಗ್ತೀನಿ. ಪ್ಲಸ್ ಇಲ್ಲಿ ಚೆನ್ನೈಯಲ್ಲೂ ಇವಾಗ ಕೋವಿಡ್ ನಿಂದ ಟ್ರಾವೆಲ್ ಮಾಡ್ತಾ ಇಲ್ಲದಿದ್ರೆ ತುಂಬಾ ಟ್ರಾವೆಲ್ ಮಾಡ್ತೀವಿ, ಅದು ಇದೆ. ಸೊ ಫ್ಯಾಮಿಲಿ ಟೈಮ್ ನನಗೆ ತುಂಬಾ ಕಡಿಮೆ ಸಿಗೋದು. ಲಾಸ್ಟ್ 1 ವರ್ಷದಿಂದ ಅವ್ರ ಜೊತೆನೆ ಇದ್ದೀನಿ ಇಲ್ಲಿಗೆ. ಬಹಳ ಖುಷಿ ಆಯ್ತು. ನಿಮ್ಮ ಊರನ್ನ ನೀವು ಮರೆತಿಲ್ಲ, ಮತ್ತೆ ಕೃಷಿಯನ್ನಂತೂ ಕಡೆಗಣಿಸಿಲ್ಲ. ಕೃಷಿ ಬಗ್ಗೆ ಹೆಚ್ಚೆಚ್ಚು ಒಲವು ಬರ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಮತ್ತೆ ಕೊಡಗಿಗೆ ಬರುವ ಸಾಧ್ಯತೆ ಇದೆ. ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಇಂಟೆನ್ಷನ್, ನನ್ನ ಮಗಳು ಓದು ಮುಗಿಸಿ ಕೆಲಸ ಸೇರಿದ ಮೇಲೆ ಖಂಡಿತವಾಗ್ಲು ನಾನು ಕೊಡಗಿಗೆ ಬಂದು ಸೆಟ್ಲ್ ಆಗೋದು ಖಂಡಿತ. ಅದು ಇನ್ನೊಂದು 5-6 ವರ್ಷ ಟಾರ್ಗೆಟ್ ಮಾಡಿದ್ದೀನಿ. ನನಗೆ 50 ವರ್ಷ ಆಗುವಾಗ ನಾನು ಬಂದು ಖಂಡಿತವಾಗ್ಲಿ. ನೋಡಿ, ಅದೇ ಒಂದು ಯೋಜಿತ ದಾರಿಗಳಲ್ಲಿ ನಾವು ಸಾಗ್ತಾ ಇದ್ರೆ ಅಂತ ಕಷ್ಟಗಳು ಬರಲ್ಲ, ಸಮಸ್ಯೆಗಳು ಎದುರಾಗಲ್ಲ. ಹೌದು, ಮುಂದಿನ ಯೋಜನೆಯನ್ನ ಹಕ್ಕಂತ ಹೋದ್ರೆ ಅದೇ ಒಳ್ಳೇದು. ಖಂಡಿತವಾಗ್ಲೂ ದೇಶಕ್ಕೆ ಒಂದು ಯೋಜನೆ ಬೇಕು ಅಂತ ಎಲ್ಲರೂ ಮಾತಾಡ್ತೀವಿ, ಆದ್ರೆ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೂ ಒಂದು ಯೋಜನೆ ತುಂಬಾ ಸಹಕಾರಿ ಅಲ್ವಾ? ಹೌದು, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ತಾವು ಬಿಡು ಮಾಡ್ಕೊಂಡು ನಮ್ ಜೊತೆಗೆ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಕೇಳುಗರೆ, ಇದುವರೆಗೆ ವಿರಾಜಪೇಟೆ ತಾಲೂಕು ಬೇಟೋಳಿ ನಿವಾಸಿಯಾಗಿರುವ, ಹಾಲಿ ಚೆನ್ನೈನಲ್ಲಿ ಕೆಲಸ ಮಾಡುತ್ತಿರುವ ಪಟ್ಟಡ ಸಚಿನ್ ನಂಜಪ್ಪ ಅವರು ಕೃಷಿಯಲ್ಲಿ ತಮಗಿರುವ ಆಸಕ್ತಿ, 15 ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಸಾಗುವಳಿ ಮಾಡಲಿಕ್ಕೆ ಆಲೋಚನೆ ಮಾಡಿ ಕ್ರಮ ಕೈಗೊಂಡಿದ್ದು, ತೊಡಗಿಸಿಕೊಂಡಿದ್ದು ಇದೆಲ್ಲದನ್ನ ವಿವರಿಸಿದರು. ಕೃಷಿಯಲ್ಲಿ ಹೇಗೆ ಸಾಗಬೇಕನ್ನೋದ್ರ ಬಗ್ಗೆ ತಮ್ಮದೇ ಆಲೋಚನೆಗಳನ್ನ ಬಿಚ್ಚಿಟ್ರು. ಅವರ ಸಂಖ್ಯೆ ಹೀಗಿದೆ: 9840275773. 9840275773. ಇದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಹೆಮ್ಮೆಯ ಕೊಡುಗೆ. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ. ಚಿಂತೆ ಎಲ್ಲ ಸುಳಿ ಸುಳಿ ತುಡಿದ ಕೈಗೆ ಕಡಗ ಹಾಕೋ ಭೂಮಿ. ಈಗ ಕೇಳುವ ಕೃಷಿ ಮಾಹಿತಿ. ಕಾಳುಮೆಣಸಿನಲ್ಲಿ ಕೊಳೆ ರೋಗವನ್ನು ಹತೋಟಿ ಮಾಡಲಿಕ್ಕೆ ಏನೆಲ್ಲ ಹರಸಾಹಸವನ್ನ ಕಾಳುಮೆಣಸು ಬೆಳೆಗಾರರು ಮಾಡೋದುಂಟು. ಬೋರ್ಡೋ ದ್ರಾವಣವನ್ನಂತೂ ತುಂಬಾ ಜನ ಉಪಯೋಗಿಸಿಕೊಳ್ತಾರೆ, ಬಳ್ಳಿಗಳಿಗೆ ಸಿಂಪರಣೆ ಮಾಡ್ತಾರೆ, ಬುಡಕ್ಕೂ ಉಯ್ಯೋದಿದೆ. ತಜ್ಞರ ಪ್ರಕಾರ ಬೋರ್ಡೋ ದ್ರಾವಣ ಸಿಂಪರಣೆಗೆ ಮಾತ್ರ, ಬುಡಕ್ಕೆ ಉಯ್ಯಲಿಕ್ಕೆ ಸೂಕ್ತ ಅಲ್ಲ ಅಂತ ಅನ್ಕೊಂಡು ಹೇಳೋದಿದೆ. ಈ ಮಧ್ಯದಲ್ಲಿ ಕೆಲವು ಕಾಳುಮೆಣಸು ಬೆಳೆಗಾರರು ಪ್ರಯೋಗಗಳನ್ನು ಕೈಗೊಂಡು ಬೋರ್ಡೋ ದ್ರಾವಣ ಬೇಡ, ಬೇರೆ ರಾಸಾಯನಿಕಗಳ ಅಗತ್ಯವೂ ಇಲ್ಲ, ಜೈವಿಕವಾಗಿ ಸ್ಥಳೀಯವಾಗಿ ಕೆಲವು ಕ್ರಮಗಳನ್ನು ಅನುಸರಿಸಿಕೊಂಡು ನಿಯಂತ್ರಣ ಮಾಡಬಹುದಲ್ಲ ಅಂತ ಅನ್ಕೊಂಡು ಹೊರಟು ಯಶಸ್ವಿಯಾಗಿದ್ದಾರೆ. ಕೆಲವೊಬ್ಬರು ಹಸುಗಳ ಗೋಮೂತ್ರವನ್ನು ಸಿಂಪರಣೆ ಮಾಡಿ ಫಲ ಕಂಡಿದ್ದಾರೆ. ಗೋಮೂತ್ರವನ್ನು ಸಿಂಪರಣೆ ಮಾಡೋದ್ರ ಮೂಲಕ, ಹಾಗೆ ಬಳ್ಳಿಗಳ ಬುಡಕ್ಕು ಉಣಿಸೋದ್ರ ಮೂಲಕ ರೋಗವನ್ನು ಹತೋಟಿಗೆ ತಂದಿರೋದಿದೆ. ಇನ್ನು ಕೆಲವಾರು ಜನ ಗೋಮೂತ್ರದೊಂದಿಗೆ ಬೆಳ್ಳುಳ್ಳಿ ಮತ್ತು ಸಾಸಿವೆಯನ್ನ ಜಜ್ಜಿ ಅದರೊಂದಿಗೆ ನೀರನ್ನು ಸೇರಿಸಿ ದುರ್ಬಲಗೊಳಿಸಿಕೊಂಡು ಬಳ್ಳಿಗಳ ಬುಡಕ್ಕೆ ಹಾಕಿ ಬಳ್ಳಿಗಳು ಚೈತನ್ಯವಾಗುವ ರೀತಿಯಲ್ಲಿ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರೈತ ಮಹಿಳೆ ಪಾರ್ವತಿ ಅವರು ಮಜ್ಜಿಗೆಯೊಂದಿಗೆ ಬೆಳ್ಳುಳ್ಳಿ ಮತ್ತು ಇಂಗನ್ನು ಸೇರಿಸಿ ಎಲೆಗಳು ಹಳದಿಯಾಗುವಾಗ ಕಾಳುಮೆಣಸಿನ ಬುಡಕ್ಕೆ ಹಾಕ್ತಾ ಬಂದಿದ್ದೀನಿ, ಇದರಿಂದ ಬಳ್ಳಿಗಳು ಉಳಿದಿದವೆ, ನನಗೆ ಉತ್ತಮವಾದ ಫಸಲನ್ನು ಸಿಗ್ತಾ ಇದೆ ಅನ್ಕೊಂಡು ಹೇಳಿರುವ ಅನುಭವದ ಮಾತನ್ನ ಪ್ರಸಾರ ಮಾಡ್ತದೀವಿ. ಮಜ್ಜಿಗೆ ಮತ್ತೆ ಇಂಗು ಬೆಳ್ಳುಳ್ಳಿ ಎಲ್ಲ ಹಾಕಿ ಜಜ್ಜಿ ಸ್ವಲ್ಪ ದಿವಸ ಇಟ್ಟು ಸ್ವಲ್ಪ ನೀರ್ ಮಾಡಿ ಬುಡಗಳಿಗೆಲ್ಲ ಹೊಯ್ದು ಮಾಡಿ ಎಲ್ಲ ಇಂಪ್ರೂವ್ ಆಗುತ್ತೆ. ಹೇಗೆ ಮಾಡ್ತೀರಿ ಹೇಳಿ? ಮಜ್ಜಿಗೆ ಮಾಡಿದ್ದನ್ನ ಸ್ವಲ್ಪ ಸ್ವಲ್ಪ ಇಟ್ಟು ಬಿಟ್ಟು ಅದಕ್ಕೆ ಇಂಗು ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿ ಅದನ್ನ ಸ್ವಲ್ಪ ತೆಳ್ಳಗೆ ಮಾಡಿ ಅದನ್ನ ಗಿಡದ ಬುಡಕ್ಕೆ ಹಾಕಿ ಕಂಟ್ರೋಲ್ ಮಾಡ್ತೇವೆ. ಓ, ಕಾಳು ಮೆಣಸಿನ ಬಳ್ಳಿ ಬುಡಕ್ಕೆ ಹಾಕ್ತೀರಿ? ಮತ್ತೆ ಪುನಃ ಅದು ಯಥಾಸ್ಥಿತಿಗೆ ಬಂದದೆ ಹಾಕಿ, ಕೆಲವು ಬಳ್ಳಿ ಎಲ್ಲ ಶುರುವಾಗುವಳೆ ಮಾಡಿದ್ರೆ ಸರಿ ಇದಾಗುತ್ತೆ. ಓಹೋ, ಯಾವಾಗ ಹಾಕ್ತೀರಿ ಸಾಮಾನ್ಯವಾಗಿ? ಮಳೆಗಾಲದಲ್ಲಿ ಅರ್ಚನೆ ಆಗೋದು ಇದೇ ಟೈಮ್ ಅಲ್ಲಿ ಸಾಧಾರಣ. ಅತಿ ಮಳೆ ಹಿಡ್ಕೊಂತೆ ಅಂದ್ರೆ ಸುಸ್ತಾಗುತ್ತೆ ಅದಕ್ಕೂ. ಅದನ್ನ ನೋಡ್ಕೊಂಡು ನೀವು ಶುರು ಮಾಡ್ಕೊಂಡ್ಬಿಡ್ತೀರಿ? ಅಷ್ಟು ಹೊತ್ತಿಗೆ ಮಜ್ಜಿಗೆನ ಸ್ವಲ್ಪ ಸ್ಟಾಕ್ ಮಾಡ್ಕೊಂಡಿರ್ತೀನಿ ಅಲ್ವಾ? ಮಜ್ಜಿಗೆ ಸ್ಟಾಕ್ ಇದ್ರೆ ಅದನ್ನ ಹಾಗೆ ಬಿಟ್ಬಿಡ್ತೇವೆ, ಉಳಿದ್ರೆ ಎಲ್ಲ. ಅದೇನು ಮಜ್ಜಿಗೆ ಎಷ್ಟಿಟ್ರು ಏನು ಆಗಲ್ಲ ಅಲ್ವಾ? ಹೌದು. ಇನ್ನು ದಿನ ದಿನಕ್ಕೂ ಹುಳಿ ಆಗ್ತದ ಹೊರತು. ಹೌದು, ಅದು ಮತ್ತೆ ಹಿಂಗೂ ಅದೆಲ್ಲ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಅಲ್ಲ, ಸ್ಮೆಲ್ ಬಂದ್ರೆ ರೋಗಾಣು ಅಥವಾ ಕೀಟ ದೂರ ಆಗದು ಅಲ್ವಾ? ತುಂಬಾ ಕಂಟ್ರೋಲ್ ಬರುತ್ತೆ. ಹೌದಾ? ತುಂಬಾ ಕಂಟ್ರೋಲ್ ಬರುತ್ತೆ. ಈ ತರ ಅರಿಶಿನ ಆದ ಬಳ್ಳಿಗಳಿಗೆ ಮಾತ್ರ ಹಾಕ್ತೀರಾ, ಎಲ್ಲವೂ ಹಾಕೊಂಡು ಹೋಗ್ತೀರಾ? ಎಲ್ಲವಕ್ಕೆ ಹಾಕುದಿಲ್ಲ, ಅರಿಶಿನ ಆದ ಬಳ್ಳಿಗೆ ಮಾತ್ರ ಹಾಕ್ತೇನೆ. ಈಗ ಇಂಗು ಬೆಳ್ಳುಳ್ಳಿ ಎಷ್ಟೆಷ್ಟು ಹಾಕ್ತೀರಿ? ಅದು ಎಷ್ಟಂತಿಲ್ಲ, ಒಂದು ಅಂದಾಜಿಗೆ ಹಾಕುದಷ್ಟೇ. ಓಹೋ, ಬೆಳ್ಳುಳ್ಳಿಯನ್ನ ಜಜ್ಜಿಬಿಟ್ಟು ಇಂಗನ್ನ ಸೇರಿಸಿ ಮಜ್ಜಿಗೆ ಜೊತೆಗೆ ಎಷ್ಟು ದಿನ ಇಡ್ತೀರಿ? ಚಂದ ಕೊಳಿಲಿಕ್ಕೆ ಶುರು ಆಗ್ಬೇಕು. ಕೊಳ್ತು ಸ್ಮೆಲ್ ಬರ್ಲಿಕ್ಕೆ ಶುರು ಆಗುತ್ತೆ, ಆಮೇಲೆ ಅದನ್ನ ಸ್ವಲ್ಪ ತೆಳ್ಳಗೆ ಮಾಡಿ ಒಯ್ಯುದು. ಅಂದ್ರೆ ಒಂದು ವಾರ ಹತ್ತು ದಿನ ಇಡ್ತೀರಾ? ಒಂದು ವಾರ ಹತ್ತು ದಿನ ಇಡಬೇಕು. ಅದಕ್ಕೆ ಮತ್ತೆ ನೀರು ಎಷ್ಟು ಸೇರಿಸ್ತೀರಿ? ಅದಕ್ಕೆ ಒಂದು ಲೀಟರ್ ಒಂದು ನಾಲ್ಕೈದು ಲೀಟರ್ ನೀರು ಸೇರಿಸ್ತೇನೆ. ಸ್ಪ್ರೇ ಮಾಡಿ ಸ್ವಲ್ಪ ಕಡಿಮೆ ಆಗಿದೆ ಶುಂಠಿ ಅರಿಶಿನ ಅದೆಲ್ಲ. ಶುಂಠಿ ಅರಿಶಿನಕ್ಕೆ ಸ್ಪ್ರೇ ಮಾಡ್ತೀರಾ? ಇದೇ ಸ್ಪ್ರೇನೆ ಮಾಡಿದ್ದೇನೆ ಮೊನ್ನೆ ಸದ್ಯ. ಓಹೋ, ಕಂಟ್ರೋಲ್ಗೆ ಬಂದದೆ. ರೈತ ಬಂಧುವರೆ, ಸ್ಥಳೀಯ ಕ್ರಮಗಳಿಂದ ಫಲವೂ ಇದೆ, ಪರಿಣಾಮಗಳನ್ನು ಕಂಡಿರೋರಿದ್ದಾರೆ. ಹೆಚ್ಚುವರಿ ಖರ್ಚುಗಳಿಲ್ಲ, ವಿಷ ರಾಸಾಯನಿಕಗಳು ಮಣ್ಣಿಗೆ ಉತ್ಪನ್ನಗಳಿಗೆ ಸೇರ್ತವನ್ನೋ ಒಂದು ಆತಂಕನೂ ಇಲ್ಲ. ಹುಡುಕ್ತಾ ಹೋದ್ರೆ ಸಾಕಷ್ಟು ದಾರಿಗಳಿದಾವೆ, ಆದರೆ ಎಷ್ಟೋ ಜನ ಆ ಮಾರ್ಗಗಳತ್ತ ಗಮನಹರಿಸಿಲ್ಲ. ರೈತ ಬಾಂಧವರೇ, ಕೊಳೆ ರೋಗವನ್ನು ಸೇರಿಕೊಂಡು ವಿಭಿನ್ನವಾದ ಕಾಯಿಲೆಗಳನ್ನ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ನಮ್ಮಲ್ಲೇ ಸಿಗುವ ಕಹಿ ಸ್ವಭಾವದ ಸಸ್ಯಗಳನ್ನ ಕ್ರಮವರಿತು ಬಳಕೆ ಮಾಡಿಕೊಂಡು ಪರಿಣಾಮಗಳನ್ನು ಕಂಡಿರುವ ರೈತರ ಅನುಭವಗಳನ್ನು ನೀವು ಉಪಯೋಗಿಸಿಕೊಂಡ್ರೆ ಅನುಕೂಲವಾದೀತು. ಕೆಲವೊಬ್ಬ ರೈತರಂತೂ ಹತ್ತಿಪ್ಪತ್ತು ಕಹಿ ಸಸ್ಯಗಳ ಎಲೆಗಳನ್ನ, ಕಾಂಡಗಳನ್ನ ಅಥವಾ ಬೀಜಗಳನ್ನು ಸೇರಿಸಿ ಅದ್ಭುತವಾದ ಕಷಾಯವನ್ನ ಮಾಡಿಕೊಂಡು ಕೀಟ ಮತ್ತು ರೋಗಗಳ ಹತೋಟಿಗೆ ಬಳಕೆ ಮಾಡಿಕೊಳ್ಳೋದಿದೆ. ಈ ನಿಟ್ಟಿನಲ್ಲಿ ನೀವು ಗಮನಹರಿಸಿ ಫಲ ಕಾಣಿ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಕೇಳಿದರೆ ಈಗ ಒಂದು ಜನಪದ ಗೀತೆ. ಇದುವರೆಗೆ ಬಿ ಕೆ ಸುಮಿತ್ರ ಮತ್ತು ಸಂಗಡಿಗರು ಹಾಡಿದ ಜನಪದ ಗೀತೆಯನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿದಾರಿ, ಇದರಲ್ಲಿ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಸಹನ ಕಾಂತಬೈಲು ಅವರೊಡನೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈಗ ಸಮಯ 7:20:23 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಆರ್ಯಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರುವು ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಅರೆಬಸೆ ಸಾಹಿತ್ಯದ ಮೂಲಕ ಸಂಸ್ಕೃತಿನ ಕಟ್ಟುವಂಗೆ ಹಕ್ಕು, ಇದರಿಂದ ಅರೆಬಸೆನ ಇನ್ನೂ ಬಲಗೊಳಿಸಿಕೆ ಸಾಧ್ಯತಾ, ಸಾಹಿತಿ ನಾಗೇಶ್ ಕಾಲುರುವ ಅಭಿಪ್ರಾಯಪಟ್ಟಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ವತಿಯಿಂದ ಮರಗೋಡು ಗೌಡ ಸಮಾಜದ ಸಭಾಬಾಡಿಯಲ್ಲಿ ಇಂದು ನಡೆದ ಅರೆಭಾಷೆ ಸಂಸ್ಕೃತಿ ಶಿಬಿರದ ಆಖೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವು ಮಾತಾಡಿದವು. ಸಮಾಜದಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆಗೆ ಬುಡಿಸಲಾಗದ ಸಂಬಂಧ ಇದ್ದು ಆ ನಿಟ್ಟಲ್ಲಿ ಅರೆಭಾಷೆ ಶ್ರೀಮಂತಿಕೆಯ ಸಂಸ್ಕೃತಿ ಹೊಂದಿಕೊಂಡು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಪದ್ಧತಿ ಪರಂಪರೆಯನ್ನು ಬೆಳೆಸುವುದರೊಟ್ಟಿಗೆ ಬೇರೆ ಸಂಸ್ಕೃತಿನ ಪ್ರೀತಿಸಕ್ಕೂ ಗೌರವಿಸಕ್ಕೂತ ಇವು ಹೇಳಿದವು. ಮರಗೋಡು ಗೌಡ ಸಮಾಜದ ಅಧ್ಯಕ್ಷರಾದ ಕಟ್ಟೆಮನೆ ಕೆ ಜನಾರ್ದನ ಅವು ಮಾತಾಡಿ, ಕೊಡಗು ದಕ್ಷಿಣ ಕನ್ನಡ ಹಂಗೆ ಕೇರಳದ ಸ್ವಲ್ಪ ಭಾಗದಲ್ಲಿ ಅರೆಭಾಷಿಕರು ವಾಸಿಸುತ್ತಿದ್ದು ಅನಾದಿಕಾಲದಿಂದನೂ ಸಾಹಿತ್ಯ ಸಂಸ್ಕೃತಿನ ಉಳಿಸಿಕೊಂಡು ಬಂದೋಳತ್ತ ಖುಷಿಪಟ್ಟವು. ಈ ಸಂದರ್ಭ ಅಕಾಡೆಮಿನ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಜಿಲ್ಲೆಯಲ್ಲಿ 3 ಸರ್ಕಾರಿ ಮತ್ತೆ 23 ಖಾಸಗಿ ಸ್ಕ್ಯಾನಿಂಗ್ ಕೇಂದ್ರಗ ಸೇರಿದಂಗೆ ಒಟ್ಟು 26 ಸ್ಕ್ಯಾನಿಂಗ್ ಕೇಂದ್ರಗ ಕೆಲಸ ಮಾಡುತ್ತಿದ್ದು ಸರ್ಕಾರದ ನಿಯಮನ ಸರಿಯಾಗಿ ಪಾಲಿಸಕೂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಅವರು ತಿಳಿಸಿದರು. ಮಕ್ಕಳ ಬೆಳವಣಿಗೆ ಸಂಬಂಧ 3 ತಿಂಗಳ ಮೇಲೆ ಭ್ರೂಣ ಪರೀಕ್ಷೆ ಮಾಡಲಾದೆ ಈ ಸಂಬಂಧ ವೈದ್ಯರು ಯಾಗೋಳು ಆನ್ಲೈನ್ಲಿ ಮಾಹಿತಿ ಕೊಡಕ್ಕೂ, ಕಡ್ಡಾಯಿಯಾಗಿ ನೋಂದಣಿಯಾಗಿರಕ್ಕೂ, 5 ವರ್ಷಗಳಿಗೊಮ್ಮೆ ನವೀಕರಿಸಕ್ಕೂ, ಎಲ್ಲಾ ತಿಂಗಳ 4ನೇ ತಾರೀಕಿನೊಳಗೆ ಮಾಹಿತಿ ಕೊಡಕೂತ ಹೇಳಿದವು. ಇಲಿ ಜ್ವರ ಸಂಬಂಧಿಸಿದಂಗೆ ಮಾಹಿತಿ ಕೊಟ್ಟ ಇವು ಮಡಿಕೇರಿ ತಾಲೂಕುಲಿ 7, ಸೋಮವಾರಪೇಟೆ ತಾಲೂಕುಲಿ 2, ಹಂಗೆ ವಿರಾಜಪೇಟೆ ತಾಲೂಕುಲಿ 5 ಸೇರಿದಂಗೆ ಒಟ್ಟು 14 ಪ್ರಕರಣದ ವರದಿಯಾಟು. ಇಲಿ ಜ್ವರ ಒಬ್ಬರಿಂದ ಒಬ್ಬಂಗೆ ಅಂಟುಲೆ, ಅದರಿಂದ ಹೆದರುವ ಅವಶ್ಯಕತೆ ಇಲ್ಲ. ಕುಡಿಯುವ ನೀರು, ಸುತ್ತಲಿನ ಪರಿಸರನ ಶುಚಿಯಾಗಿಟ್ಟುಕೊಂಡು ಕೂತ ಇವು ಹೇಳಿದವು. ಕೋವಿಡ್ ಲಸಿಕೆಗೆ ಸಂಬಂಧಪಟ್ಟಂಗೆ ಲಸಿಕೆ ನೀಡುವುದರಲ್ಲಿ ಕೊಡಗು ಜಿಲ್ಲೆ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿಟ್ಟು ಯಾಗೋಳು ಲಸಿಕೆ ಅಭಿಯಾನ ನಡೆಸುವುದರೊಟ್ಟಿಗೆ ಎಲ್ಲಾ ಬುಧವಾರ ಲಸಿಕಾ ಮೇಳ ನಡೀತಾ ಹುಟ್ಟುತ್ತ ಇವು ಹೇಳಿದವು. ಈ ಸಂದರ್ಭದಲ್ಲಿ ಜಿಲ್ಲಾ ಲಸಿಕಾ ಅಧಿಕಾರಿ ಡಾ ಗೋಪಿನಾಥ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಜೀವನದಿ ಕಾವೇರಿ ಹುಟ್ಟಿದ ಜಾಗದ ತಲಕಾವೇರಿಯಲ್ಲಿ 17 ಅಕ್ಟೋಬರ್ ಮಕರ ಲಗ್ನದ ಶುಭ ಮುಹೂರ್ತದಲ್ಲಿ ಮಧ್ಯಾಹ್ನ 1:11 ಪವಿತ್ರ ತೀರ್ಥೋದ್ಭವ ಆದೆ. ಸಂಕ್ರಮಣ ಜಾತ್ರೆಗೆ ಮುಂದೆ ಪತ್ತಾಯಕ್ಕೆ ಅಕ್ಕಿ ಹಾಕುವ ಕಾರ್ಯ ಈಗಾಗಲೇ ಮುಗಿದಿದ್ದು 4 ಆಜ್ಞಾ ಮುಹೂರ್ತ, 14 ಅಕ್ಷಯ ಪಾತ್ರ ಹಿಡಿದು ಕಾಣಿಕೆ ಡಬ್ಬಿ ಇಡುವ ಕಾರ್ಯಗ ಕ್ಷೇತ್ರದಲ್ಲಿ ನಡೆದಿದೆ ಅಂತ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನ ಸಮಿತಿನ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸಿಳು. ಮಡಿಕೇರಿಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂಗಳದಲ್ಲಿ ಇಂದು ಫಿಟ್ ಇಂಡಿಯಾ ಫ್ರೀಡಂ ಓಟ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಚಾಲನೆ ಕೊಟ್ಟು ಮತ್ತೆ ಮಾತಾಡಿದ ಇವು, ರಾಷ್ಟಕ್ಕೆ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಿಟ್ಟಲ್ಲಿ ಓಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತ ಹೇಳಿದು, ಎಲ್ಲವೂ ದೈಹಿಕ ಹಂಗೆ ಮಾನಸಿಕ ಆಗಿ ಸದೃಢರಾಗುವ ಉದ್ದೇಶದಿಂದ ಸರ್ಕಾರ ಫಿಟ್ ಇಂಡಿಯಾ ಫ್ರೀಡಂ ರನ್ ಕಾರ್ಯಕ್ರಮ ಜಾರಿಗೆ ತರಲಾಗುತ್ತ ಮಾಹಿತಿ ಕೊಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ, ತಾಲೂಕು ವೈದ್ಯಾಧಿಕಾರಿ ಡಾ ಮಂಜುನಾಥ್ ಸೇರಿದಂಗೆ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದವು. ಮಡಿಕೇರಿನ ಜನರಲ್ ತಿಮ್ಮಯ್ಯ ಮ್ಯೂಸಿಯಂನ ಅಕ್ಟೋಬರ್ನಿಂದ ತೆರೆ ನಾಳೆಯಿಂದ ಬೆಳಿಗ್ಗೆ 11 ಸಾಯಂಕಾಲ 7 ಮುಟ್ಟ ಸಾರ್ವಜನಿಕರಿಗೆ ನೋಡಿಕೆ ಅವಕಾಶ ಕಲ್ಪಿಸಲಾಗುತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಇಂದು 34 ಹೊಸ ಕೋವಿಡ್ 19 ಪ್ರಕರಣದ ದೃಢಾಟು. ಮಡಿಕೇರಿ ತಾಲೂಕುಲಿ 3, ಸೋಮರಪೇಟೆ ತಾಲೂಕುಲಿ 13, ಹಂಗೆ ವಿರಾಜಪೇಟೆ ತಾಲೂಕುಲಿ 18 ಹೊಸ ಪ್ರಕರಣದ ಕಂಡುಬಂದಿತು. ಜಿಲ್ಲೆಯ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 34,917 ಆಗಿದ್ದು ಇಲ್ಲಿ ಮುಟ್ಟ 34,038 ಜನ ಹುಷಾರಾಗಳು. 454 ಸಕ್ರಿಯ ಪ್ರಕರಣ ಇದ್ದು ಇಲ್ಲಿ ಮುಟ್ಟ 425 ಮರಣ ಪ್ರಕರಣದ ವರದಿಯಾಟು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 57 ಆಗಿದ್ದು ಪಾಸಿಟಿವಿಟಿ ದರ ಶೇಕಡಾ 0.98 ಅಂತ ಜಿಲ್ಲಾಧಿಕಾರಿ ಚಾರ್ಲತಾ ಸೋಮಲವು ತಿಳಿಸಿದರು. ಮಡಿಕೇರಿ ನಗರಸಭೆನ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದಿದೆ. ಶಾಸಕರಾದ ಎಂಪಿ ಅಪ್ಪಚ್ಚರಂಜನ್, ವಿಧಾನ ಪರಿಷತ್ ಸದಸ್ಯರಾದ ಎಂಪಿ ಸುನೀಲ್ ಸುಬ್ರಹ್ಮಣಿ, ಜಿಲ್ಲಾಧಿಕಾರಿ ಚಾರ್ಲತಾ ಸೋಮಲ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದ ವೇತ ಪೌರಾಯುಕ್ತರಾದ ರಾಮದಾಸವು ತಿಳಿಸಿದರು. 2021-22 ಸಾಲಿನ ಪರಿಶಿಷ್ಟ ಜಾತಿ ಉಪಯೋಜನೆಯಡಿಲಿ ಅಂತಾರಾಷ್ಟೀಯ ಮತ್ತು ರಾಷ್ಟಮಟ್ಟದ ಅಧಿಕೃತ ಕ್ರೀಡಾಕೂಟಗಳಲ್ಲಿ ಪದಕ ಗೆದ್ದಿರುವ ಎಸ್ಸಿ ಮತ್ತು ಎಸ್ಟಿ ಕ್ರೀಡಾಪಟುಗಳಿಗೆ ಸ್ವಯಂ ಉದ್ಯೋಗ ಹೊಂದಿಕೆ, ಜಿಮ್ ಶುರು ಮಾಡಿಕೆ, ಸಲಕರಣೆಗಳನ್ನು ಕೊಡುವ ಕಾರ್ಯಕ್ರಮ ಅನುಷ್ಠಾನಗೊಳಿಸಿಕೆ ಅರ್ಹತೆ ಇರುವ ಕ್ರೀಡಾಪಟುಗಳಿಂದ ಅರ್ಜಿ ಕರೆದೋಳು. ಖುಷಿ ಇರವು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕ ಮಾಡಿ ಮಾಹಿತಿ ಪಡ್ಕೊಳಕ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ ಪ್ರಾಯೋಜಕರು, ಕರ್ನಾಟಕ ಆರ್ಯಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಇನ್ನು ಮುಂದೆ ಜಾಹೀರಾತುಗಳು. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಕಾರ್ಗಳ ಬುಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್ ಮಡಿಕೇರಿ ಹಾಗೂ ಗೋಣಿಗೊಪ್ಪ, ಇಂಡಿಯಾ ಸೇಫೆಸ್ಟ್ ವೆಹಿಕಲ್. ವಿವರಗಳಿಗೆ ಕಾಲ್ ಮಾಡಿ ಅಯ್ಯಪ್ಪ 9611300888. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಂಗಳಿಗೂ ಸಾಲ ಸೌಲಭ್ಯ. ಬಾಷ್ ವಾಷಿಂಗ್ ಮೆಷಿನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಸೂಪರ್ ಬ್ರ್ಯಾಂಡ್ ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ. ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ. ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ ಈ ಸಾಲಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ವೃತ್ತಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಕೆಲವೇ ಸೀಟುಗಳು ಬಾಕಿ ಇದ್ದು ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಆಸಕ್ತ ಅಭ್ಯರ್ಥಿಗಳು ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900092141. ಮಡಿಕೇರಿಯ ನಿಮ್ಮ ಮೆಚ್ಚಿನ ಹೋಟೆಲ್ ಶ್ರೀ ಶಾಂತಿಸಾಗರ್ ಇದೀಗ ಹೊಸ ರೂಪದೊಂದಿಗೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಆರಂಭಗೊಂಡಿದೆ. ಶುಚಿ ರುಚಿಯಾದ ವೆರೈಟಿ ಫುಡ್ ಗಾಗಿ ಬನ್ನಿ ಹೋಟೆಲ್ ಶ್ರೀ ಶಾಂತಿಸಾಗರ್ ವೆಜ್ ರೆಸ್ಟೋರೆಂಟ್, ಮಡಿಕೇರಿ. ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ 2020-21 ಸಾಲಿನ ವಾರ್ಷಿಕ ಮಹಾಸಭೆ ಅಕ್ಟೋಬರ್ 1 ಶುಕ್ರವಾರ ಪೂರ್ವಾಹ್ನ 11 ಭಾಗಮಂಡಲ ಗೌಡ ಸಮಾಜ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಹೊಸೂರು ಜೆ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಷೇರು ಹಣ ಭರ್ತಿ ಮಾಡಿದ ಸದಸ್ಯರಲ್ಲ, ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಕೋವಿಡ್ 19 ಮಾರ್ಗಸೂಚಿಯಂತೆ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ. ಕೊಡಗು ದಂತ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಅಕ್ಟೋಬರ್ 1-30 ಹಲ್ಲುಗಳಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ವಿಶೇಷ ಚಿಕಿತ್ಸೆಗಳನ್ನು ನುರಿತ ತಜ್ಞ ವೈದ್ಯರಿಂದ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಕೋವಿಡ್ 19 ಮಾರ್ಗಸೂಚಿಯಂತೆ ನೀಡಲಾಗುವ ಈ ಸೇವೆಯ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277468176.